ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಸಿರಿಧಾನ್ಯ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಎಐಎಫ್. ಭಾಗವಹಿಸುತ್ತಾರೆ ರಾಜ್ಯ ಕೃಷಿ ಮೂಲ ಸೌಕರ್ಯ ನಿಧಿ ಘಟಕ ಆರ್ಥಿಕ ಸಲಹೆಗಾರರಾದ ಎಚ್ಎಲ್ ಗೋವರ್ಧನ್ ಮತ್ತು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಎಚ್ಎಸ್ಬಿ ರಾಜು. ಕೇಳಿ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಿರಿಧಾನ್ಯ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ. ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಇಬ್ಬರು ಅತಿಥಿಗಳು ಆಗಮಿಸಿದ್ದಾರೆ. ಒಬ್ಬರು ರಾಜ್ಯ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಘಟಕದ ಆರ್ಥಿಕ ಸಲಹೆಗಾರರಾದ ಶ್ರೀ ಎಚ್ ಎಲ್ ಗೋವರ್ಧನ್ ಅವರು ಮತ್ತು ಇನ್ನೊಬ್ಬರು ನಿವೃತ್ತ ಕೃಷಿ ಸಹಾಯಕ ನಿರ್ದೇಶಕರಾದ ಎಸ್ ಎಚ್ ಬಿ ರಾಜು ಅವರು. ಇಬ್ಬರು ಅತಿಥಿಗಳಿಗೂ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ಕಾರ್ಯಕ್ರಮದ ವಿಷಯ ಈ ರೀತಿ ಇದೆ. ಸಿರಿಧಾನ್ಯ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಇರುತ್ತೆ. ತಾವು ಕರೆ ಮಾಡಲು ನಮ್ಮ ಫೋನ್ ಸಂಖ್ಯೆಗಳು ಈ ರೀತಿ ಇವೆ, ದಯವಿಟ್ಟು ಬರ್ಕೊಳ್ರಿ. 2237048 ಇನ್ನೊಂದು ಫೋನ್ ಸಂಖ್ಯೆ 2237047 2237047 ಎಷ್ಟಿಡಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಿರಿಧಾನ್ಯ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ಮೊದಲಿಗೆ ನಾವೇ ಒಂದು ಪ್ರಶ್ನೆಯನ್ನು ಕೇಳೋಣ. ಕರೆ ಮಾಡಿದ್ದಾರೆ ಈಗಾಗಲೇ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಸರ್, ನಾನು ಬಿಜಾಪುರ ಜಿಲ್ಲೆ ಅತ್ತಿಕೋಟೆ ತಾಲೂಕು ಗ್ರಾಮ. ಹೆಸರೇಳಿ ಏನು? ಕಲ್ಲಪ್ಪ ಸಪ್ಪತ್ತಾಳ್ವಾರ. ಕೇಳಿ, ಪ್ರಶ್ನೆ ಏನು? ಅದೇ ಸಿರಿಧಾನ್ಯ ಮತ್ತು ನಿಧಿ ಅಂದ್ರೆ ಏನ್ರಿ ಸಾಹೇಬ್ರ? ಸಿರಿಧಾನ್ಯ ಮತ್ತು ಕೃಷಿ ಮೂಲಭೂತ ಅಭಿವೃದ್ಧಿ ನಿಧಿ, ಅದ್ರ ಬಗ್ಗೆ ಹೇಳ್ತಾರೆ ಆರ್ಥಿಕ ಸಲಹೆಗಾರರಾದ ಎಚ್ ಎಲ್ ಗೋವರ್ಧನ್ ಅವರಿದ್ದಾರೆ. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಬಗ್ಗೆ ಕೇಳ್ತಾ ಇದ್ದಾರೆ ಅವರು. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕೇಂದ್ರ ಸರ್ಕಾರ ಆಯೋಜಿತ ಒಂದು ಯೋಜನೆ. ಈ ಯೋಜನೆಯಲ್ಲಿ ಕೊಯ್ಲಿನೋತ್ತರ ಮೂಲಭೂತ ಸೌಕರ್ಯಗಳ ವೃದ್ಧಿಗೆ ಬ್ಯಾಂಕ್, ಹಣಕಾಸು ಸಂಸ್ಥೆಗಳು ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯವನ್ನು 9% ಬಡ್ಡಿ ದರದಲ್ಲಿ ಕೊಡಲಾಗುತ್ತದೆ. ಅದರಲ್ಲಿ 3% ಇಂಟ್ರೆಸ್ಟ್ ಸಬ್ಸಿಡಿಯನ್ನು ಗೌರ್ಮೆಂಟ್ನವರು ಕೊಡ್ತಾರೆ. ಅದಲ್ಲದೆ CGTMSE ಗ್ಯಾರಂಟಿ ಫೀ ಅಂತ ಒಂದು ಫೀ ಹಾಕ್ತಾರೆ, ವರ್ಷಕ್ಕೆ 2% ರಫ್ಲಿ. ಅದನ್ನು ಕೂಡ ಸರ್ಕಾರ 7 ವರ್ಷಗಳ ಅವಧಿಗೆ ಕೊಡ್ತಾ ಇರುತ್ತೆ. ವಾಪಸ್ ಗೌರ್ಮೆಂಟೇ ಫೀಯನ್ನು ಭರಿಸುತ್ತೆ. ಹಲೋ, ಕೇಳ್ತಾ ಇದ್ದೀರಲ್ಲ? ಕೇಳಿ, ಹೇಳಿದ್ರಲ್ಲ, ಇನ್ನೇನ್ ಬೇಕು? ಅಲ್ಲ, ನಿಮಗೆ ಮಾಹಿತಿ ತಿಳಿಸಿರ ಸರ್. ಅಲ್ಲ, ನಿಮಗೆ ಕೊಯ್ಲಿನೋತ್ರ ಯಾವ ಚಟುವಟಿಕೆಗೆ ನಿಮಗೆ ಸಾಲ ಬೇಕಾಗಿದೆ? ಈಗಾಗಲೇ ಕಬ್ಬು ಇದೀರಿ, ನಾನು ತೊಗರಿ, ಕಡ್ಲೆ ಮತ್ತು ಇದು ಮಾಡ್ಬೇಕಂತ. ಇದಕ್ಕೇನಿಲ್ಲ, ಸಿರಿಧಾನ್ಯ ಮಾತ್ರ. ಈಗ ಸಿರಿಧಾನ್ಯ ಆಗ್ಲಿ ಯಾವುದೇ ಧಾನ್ಯ ಆಗ್ಲಿ, ಪ್ರಾಥಮಿಕ ಸಂಸ್ಕರಣ ಕೇಂದ್ರಗಳನ್ನ ಏನ್ ಮಾಡ್ತೀರಿ ನೀವು? ಶುದ್ಧೀಕರಣ, ಒಣಗಿಸುವುದು, ವಿಂಗಡಣೆ, ವರ್ಗೀಕರಣ, ಪ್ಯಾಕಿಂಗ್ ಯೂನಿಟ್ಸ್, ನಿಮ್ ಕಟಾವ್ ಮಾಡಿದ ಕಟಾವ್ ಮಾಡಿದ ನಂತರ ಏನೇನ್ ಮಾಡ್ತೀರಿ ಅದಕ್ಕೆಲ್ಲದೂ ಕೂಡ ನಮ್ಮ ಅಗ್ರಿ ಸ್ಕೀಮ್ನಲ್ಲಿ ಈ ನಿಧಿಯಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಸಿಗುತ್ತೆ. ಎಷ್ಟು ಒಟ್ಟು 2 ಕೋಟಿ ಲೋನ್ ಅವರಿಗೆ 7 ವರ್ಷದ ಅವಧಿಗೆ ನಿಮಗೆ ಎಲ್ಲಾ ಸವಲತ್ತುಗಳು ಸಿಗ್ತದೆ. 3% ಇಂಟ್ರೆಸ್ಟ್ ಸಬ್ಸಿಡಿ ಮತ್ತೆ ಗ್ಯಾರಂಟಿ ಫೀ ರೀಫಂಡ್ ಕೂಡ. ಈಗಾಗಲೇ ಕೃಷಿ ಸಾಲ ಇದೆ ರೀ ನಮ್ಮ ಕೋಆಪರೇಟಿವ್ ಬ್ಯಾಂಕಿನಿಂದ, ಈಗಾಗಲೇ ತಗೊಂಡಿದೀವಿ ರೀ. ಇದು ಕೃಷಿ ಸಾಲಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಾಲಗಳು ಬೇರೆ, ನೀವು ಬೆಳೆ ಬೆಳೆಯಲಿಕ್ಕೆ ಅದಕ್ಕೆಲ್ಲ ತಗೊಂಡಿದ್ರೆ ಅದಕ್ಕೆ ಸಿಗಲ್ಲ. ಇದು ಕೃಷಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇದು ನೀವು ಬೆಳೆ ಬೆಳಿತಿರಲ್ಲ, ಆ ಬೆಳೆ ಕಟಾವಾದ ನಂತರ ಈ ಸಾಲವನ್ನು ಕೊಡ್ತಾರೆ. ನೋಡಿ, ನೀವೇನಾದ್ರು ಗೋದಾಮು ಮಾಡೋದಾಗ್ಲಿ, ಸೈಲೋಗಳು ಮಾಡೋದಾಗ್ಲಿ, ಶೀತಲ ಗೃಹಗಳು ಮಾಡೋದಾಗ್ಲಿ, ಪ್ಯಾಕಿಂಗ್ ಘಟಕಗಳು ಮಾಡೋದಾಗ್ಲಿ, ಅಥವಾ ಸಾಕಾಣಿಕೆ ವ್ಯವಸ್ಥೆ ಅಂದ್ರೆ ನೀವು ಇನ್ಸುಲೇಟೆಡ್ ವ್ಯಾನ್ಸ್ ಅಂದ್ರೆ ನೀವು ಬೆಳೆದ ಬೆಳೆನ ರಕ್ಷಣೆ ಮಾಡ್ಕೊಳಕ್ಕೆ ಅಂತದ್ದು ಸಿಗುತ್ತೆ. ಅದಲ್ಲದೆ ನಂತರ ಅಷ್ಟೇ ಕೃಷಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ, ಹಲೋ. ರಾಜ್ಯವ್ಯಾಪಿ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ಸೋಶಿಯಲ್ ವರ್ಕರ್ ಮಾತಾಡೋದು. ಹೆಸರು? ಗದಗ ಜಿಲ್ಲಾ ಎರ್ಪೋರ್ಟ್ ಸ್ವಲ್ಪ ಕಟ್ಟೆ. ನೀವು ಒಂದು ನೀವು ಈಗ ಸದ್ಯ ಕೃಷಿ ಮೂಲಭೂತ ಅಭಿವೃದ್ಧಿ ನಿಧಿ ಮತ್ತೆ ಸಾವಯವ ಕೃಷಿ ಬಗ್ಗೆ ಪ್ರಶ್ನೆ ಕೇಳಿ. ಸಾವಯವ ಕೃಷಿ ಪ್ರಶ್ನೆ ಇದೆ ಅಲ್ರಿ, ಇದ್ರೊಳಗೆ ಯಾವ ಕಾಲಗಳು ಬರ್ತಾವ ಅಂತ. ಆಗ್ಲೇ ನಾವು ಈಗ ರಾಜು ಅವರೇ, ಈಗ ಸಿರಿಧಾನ್ಯ ಬೆಳಿಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಯಾವ ತರ ಪ್ರೋತ್ಸಾಹ ಸಿಗ್ತಾ ಇದೆ ಅದ್ರ ಬಗ್ಗೆ ಹೇಳಿ. ಸಿರಿಧಾನ್ಯ ಬೆಳವಣಿಗೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ 2019-20 ಸಾಲಿನಿಂದ ರಾಜ್ಯ ಸರ್ಕಾರವು ರೈತ ಸಿರಿ ಅಂತಕ್ಕಂತ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇದೆ. ಸೊ ಈ ಯೋಜನೆ ಅಡಿಯಲ್ಲಿ ಸೊ ರಾಜ್ಯದಲ್ಲಿ 6 ಸಿರಿಧಾನ್ಯಗಳನ್ನ ಬೆಳೆತಕ್ಕಂತ ಎಲ್ಲಾ ರೈತರಿಗೂ 1 ಹೆಕ್ಟೇರ್ಗೆ 10,000 ರೂಗಳಂತೆ 2 ಹೆಕ್ಟೇರ್ ಗರಿಷ್ಠ ಮಿತಿಯಲ್ಲಿ ಸಹಾಯಧನವನ್ನ ನೇರವಾಗಿ ರೈತರ ಖಾತೆಗೆ ಜಮೆ ಮಾಡ್ತಾ ಬರ್ತಾ ಇದೆ. ಪ್ರಸ್ತುತ ಸಾಲಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಚಾಲ್ತಿಯಲ್ಲಿದೆ. ಯಾವ್ಯಾವ ಜಿಲ್ಲೆಗಳಿಗೆ ಕೊಡ್ತಾರೆ? ಎಲ್ಲಾ ಜಿಲ್ಲೆಯಲ್ಲೂ ಸಿರಿಧಾನ್ಯ ಬೆಳೆತಕ್ಕಂತ ಎಲ್ಲಾ ರೈತರು. ಆದ್ರೆ ಒಂದು ಅದರಲ್ಲಿ ಇರತಕ್ಕಂತ ಷರತ್ ಏನಂದ್ರೆ ಅದನ್ನ ರೈತರು ಅವರ ಬೆಳೆ ಸಮೀಕ್ಷೆ ಆಪ್ ನಲ್ಲಿ ಬೆಳೆ ಸಮೀಕ್ಷೆಯನ್ನ ಮಾಡಿ ಇದರಲ್ಲಿ ಫಲಾನುಭವಿಯನ್ನು ತೆಗೆದುಕೊಳ್ಬೇಕು. ಹೌದು, ಖಂಡಿತವಾಗಿ. ಅದರಲ್ಲಿ ಇರತಕ್ಕಂತ ಫಲಾನುಭವಿಗಳ ವಿವರಗಳನ್ನು ತೆಗೆದುಕೊಂಡು ನೇರವಾಗಿ ಅವರ ಖಾತೆಗೆ 1 ಹೆಕ್ಟೇರ್ಗೆ 10,000 ಆತ 10 ಗುಂಟೆ ಬೆಳೆದಿದ್ರು ಅದರ ಅನುಪಾತದಲ್ಲಿ ಆತನಿಗೆ ಇದನ್ನ ನೇರವಾಗಿ. ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಿ? ನಮಸ್ಕಾರ ಸರ್. ನಮಸ್ಕಾರ, ಮೈಸೂರಿಂದ. ಪ್ರಶ್ನೆ ಕೇಳಿ. ಗೊತ್ತಾಯ್ತು, ಗೊತ್ತಾಯ್ತು. ಅದೇ ನೀವು ಕರೆ ಯಾವ ಮಾಡ್ತಾರಂತ ನಾವು ಕಾಯ್ತಾ ಇದ್ವಿ. ಪ್ರಶ್ನೆ ಕೇಳಿ ಸರ್. ಈಗ ಸಿರಿಧಾನ್ಯ ಮೇಲೆ ಎಷ್ಟು ವರ್ಷದಿಂದ ನಡೀತಾ ಇದೆ, ಅದ್ರಿಂದ ಏನ್ ಪ್ರಯೋಜನ ಅಂತ ಒಂದು. ಎರಡನೇ ಪ್ರಶ್ನೆ, ಸಿರಿಧಾನ್ಯ ಬೆಳೆದಾಗ ನಮ್ಮ ರೈತರನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ನಾ ಸಮ್ಮೇಳನಕ್ಕೆ ಇಲಾಖೆಯವ್ರು ಏನಾದ್ರು ಮಾಡ್ತಾ ಇದಾರ? ನಾವೇನಾದ್ರು ಕೇಳಿದ್ರೆ ನಮ್ ಕರ್ಕೊಂಡು ಹೋಗಕ್ಕೆ ಅನುದಾನ ಇಲ್ಲ ಅಂತ ಹೇಳ್ತಾರ. ಇದೇನು ಹೇಳ್ತಾರೆ ರಾಜು? SSP ರಾಜು ಅವ್ರು ಕೇಳ್ತಾರೆ. ಈಗ ಈ ಸಿರಿಧಾನ್ಯ ಉತ್ತೇಜಿತ ಕಾರ್ಯಕ್ರಮಗಳನ್ನ 2017 ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೋವಿಡ್ ಇದರಲ್ಲಿ 2021-22 ಸಾಲಿನಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ತದನಂತರ 2023-24 ಮಾಡಿದ್ದೀವಿ. ಮತ್ತೆ ಈ ವರ್ಷ 2025 ಮತ್ತೆ January 23-25 ಬೆಂಗಳೂರಿನ ಅರಮನೆ ಮೈ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಮತ್ತೆ ಆಯೋಜಿಸ್ತಾ ಇದ್ದೀವಿ. ಈ ಇದಕ್ಕೆ ಎಲ್ಲಾ ರೈತರಿಗೂ ಕೂಡ ಸ್ವಾಗತ ಇದೆ, ಬಂದು ಭಾಗವಹಿಸಬಹುದು. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ರೈತರನ್ನ ಕರ್ಕೊಂಬರೋದಕ್ಕೆ ಅವಕಾಶ ಇದೆಯಾ ಅಂತ. ಸೀಮಿತ ಸಂಖ್ಯೆಯ ರೈತರನ್ನ ಈ ಒಂದು ಮೇಳಕ್ಕೆ ಪ್ರತಿಯೊಂದು ಜಿಲ್ಲೆಯಿಂದ ಕರ್ಕೊಂಬರೋದಕ್ಕೆ ಅವಕಾಶ ಇದೆ. ನೀವು ಮುಂಚಿತವಾಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಅಥವಾ ಸಹಾಯಕ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಆ ಸಮಯಕ್ಕೆ ನೀವು ಅವ್ರನ್ನ ಭೇಟಿ ಮಾಡಿ ನಿಮ್ಮನ್ನ ಕರ್ಕೊಂಡು ಬರೋಕೆ ವ್ಯವಸ್ಥೆ ಮಾಡ್ತಾರೆ. ಖುಷಿ ಆಯ್ತಾ ಒಳ್ಳೆ ಸಲಹೆ ಕೊಟ್ಟಿದ್ರೆ. ಮತ್ತೆ ಪ್ರಶ್ನೆ ಇದ್ರೆ ಕೇಳಿ. ಇವತ್ತೆ ಸರ್, ಈ ಸಿರಿಧಾನ್ಯ ಬೆಳೆಕ್ಕೆ ನಮ್ಮ ಇದು ಅನುದಾನ ಕೊಟ್ಟಿದ್ರಲ್ಲ, ಅದು ಕಂಟಿನ್ಯೂ ಸ್ವಲ್ಪ ಸಾಲದ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡಿ ಗುರುಗಳ. ಅಲ್ಲ, ಇದು ಸಾಲ ಇದಕ್ಕೆ ಬರೋದಿಲ್ಲ ನಿಮಗೆ. ನೀವು ಸಿರಿಧಾನ್ಯ ಬೆಳೆದು ಸರ್ವೆ ಇದರಲ್ಲಿ ನೀವು ಅಪ್ಲೋಡ್ ಮಾಡ್ಕೊಂಡ್ರೆ, ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಅಕೌಂಟ್ಗೆ ನೇರವಾಗಿ ದುಡ್ಡು ಬರ್ತದೆ. ಅದ ಒಂದ್ಸತಿ ನಾನು ನವಣೆ ಬೆಳೆದು ನಾ ತಗೊಂಡಿದ್ದೀನಿ ಗುರುಗಳ 3 ವರ್ಷದಲ್ಲಿ. ಅದೇ ರೀತಿ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅನುದಾನ ಸ್ವಲ್ಪ ಪ್ರೋತ್ಸಾಹನ ಜಾಸ್ತಿ ಕೊಟ್ರೆ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಕರೆಕ್ಟ್ ನೀವು ಹೇಳ್ತಾ ಇರೋ ಇದು ಎಲ್ಲಾರ ಭಾವನೆ ಇರ್ತದೆ, ಆದ್ರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ತಗೋಬೇಕಾಗತ್ತೆ. ಈಗ ಸದ್ಯ ಚಾಲ್ತಿ ಏನಿದೆ ಅದರ ಪ್ರಕಾರ ನಿಮ್ಮ ಅಕೌಂಟ್ಗೆ ದುಡ್ಡನ್ನ ಜಮಾ ಮಾಡ್ತಾ ಇದ್ವಿ. ಸಂತೋಷ ಗುರುಗಳ, ನಮಸ್ಕಾರ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ಹೆಸರು ಹೇಳಿ ಸರ್, ಎಲ್ಲಿಂದ? ಯೋಗೇಂದ್ರ ಪ್ರಸಾದ್, ಎಲ್ಚಿಗೆರೆ ಗ್ರಾಮ, ನಂಜಿಮೂಡು ತಾಲೂಕ್ನಿಂದ. ಓಕೆ, ಪ್ರಶ್ನೆ ಸರ್. ಇವಾಗ ತಾನೇ ಹೇಳಿದ್ರಲ್ಲ, ಬೆಳೆ ಸಮೀಕ್ಷೆ ಮಾಡೋ ಗೋದಾಮು ಮಾಡಿದ್ರೆ 2 ಕೋಟಿ ಸಾಲ ಕೊಡ್ತೀನಿ ಅಂತ. ಹೌದು, ಕೃಷಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಧಿ. ಆ ಇದರಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರದ ಯೋಜನೆ ಅದು. ಅದು ಹೇಳ್ತಾರೆ ಎಚ್ ಎಲ್ ಗೋವರ್ಧನ್ ಅವರು ಹೇಳ್ತಾರೆ, ಆರ್ಥಿಕ ಸಲಹೆಗಾರರಿದ್ದಾರೆ. ಅದು ಕೃಷಿ ಮೂಲ ಸೌಕರ್ಯ ನಿಧಿಯಲ್ಲಿ ಈ ಗೋದಾಮುಗಳಾಗ್ಲಿ, ಸೈಲೋಗಳಾಗ್ಲಿ, ಶಿಥಲಗೃಹಗಳಾಗ್ಲಿ, ಇವನ್ನ ಇವಕ್ಕೆ 2 ಕೋಟಿವರೆಗೆ ಸಾಲ ಸೌಲಭ್ಯ ಬ್ಯಾಂಕ್ಗಳ ಮೂಲಕ ಸಿಗುತ್ತೆ. ಬ್ಯಾಂಕ್ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಗಳು, ದೆನ್ ನಾಪ್ ಕಿಸಾನ್ ಅಂತ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆ, ಅವರು ಕೂಡ ಕೊಡ್ತಾರೆ. ಇದರಲ್ಲಿ ನೀವು ಆನ್ಲೈನ್ ಅಂದ್ರೆ ವೆಬ್ಸೈಟ್ ಇದೆ ಅಗ್ರಿ ಇನ್ಫೋ ಫಂಡ್ದು, ಬರ್ಕೊಳ್ಳಿ ಅದು ಅಗ್ರಿ ಇನ್ಫ್ರಾ ಡಾಟ್ ಡಿ ಎ ಸಿ ಡಾಟ್ ಜಿ ಒ ವಿ ಡಾಟ್ ಇನ್. ಇದರಲ್ಲಿ ನೀವು ಒಂದು ಸ್ಕೀಮ್ ಮಾನಿಟರಿಂಗ್ ಅಂತ ಒಂದು ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬೆನಿಫಿಷಿಯರಿ ಅಂತ ಒಂದು ಕಾಲಮ್ ಓಪನ್ ಆಗುತ್ತೆ. ಆ ಬೆನಿಫಿಷಿಯರಿ ಕಾಲಮ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅರ್ಜಿ ಯಾವ ತರ ಸಲ್ಲಿಸಬಹುದು ಅನ್ನೋ ಡೀಟೇಲ್ಸ್ ಹಿಂದಿ ಮತ್ತೆ ಇಂಗ್ಲಿಷ್ ವಿಡಿಯೋ ಮೂಲಕ ಸಿಗುತ್ತೆ. ಮತ್ತೆ ನೀವು ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರು, ಆಧಾರ್ ನಂಬರ್ ಎಲ್ಲ ಕೊಟ್ಬಿಟ್ಟು ರಿಜಿಸ್ಟರ್ ಆಗ್ಬೋದು. ರಿಜಿಸ್ಟರ್ ಆದ ತಕ್ಷಣ ನಿಮ್ಗೆ ಒ ಟಿ ಪಿ ಬರುತ್ತೆ ಮಿನಿಸ್ಟ್ರಿಯಿಂದ. ಆ ಒ ಟಿ ಪಿ ಹಾಕಿದ್ರೆ ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ, ಅದು ಪಿ ಡಿ ಎಫ್ ಫಾರ್ಮೆಟ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ ಅದನ್ನ ಬೇಕಾದ್ರೆ ವರ್ಡ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ನೀವು ಫಿಲಪ್ ಮಾಡಿ ಸೈನ್ ಮಾಡಿ ಮತ್ತೆ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ನೀವು ಸಬ್ಮಿಟ್ ಮಾಡಬೇಕಾದ್ರೆ ಯಾವ ಬ್ಯಾಂಕ್ ಮೂಲಕ ನೀವು ಲೋನ್ ತಗೋತೀರಿ ಅವ್ರ ಹತ್ರ ಮಾತಾಡಿ ಸಬ್ಮಿಟ್ ಮಾಡಿದ್ರೆ ಆ ಬ್ಯಾಂಕಿಗೇನೆ ಅದು ರೆಫರ್ ಆಗುತ್ತೆ. ಬ್ಯಾಂಕ್ನವರು ಅದನ್ನ ಪ್ರೊಸೆಸ್ ಮಾಡಿ ಸ್ಯಾಂಕ್ಷನ್ ನಿಮಗೆ ನಂತರ ಕೊಡ್ತಾರೆ. ಇದಕ್ಕೆ ನೀವು 2 ಕೋಟಿ ಆದ್ರಿಂದ ನಿಮ್ಮ ಗೊಡೋನು ಯಾವ ಜಾಗದಲ್ಲಿ ಬರುತ್ತೋ ಅದರದ್ದು ಮಾರ್ಟ್ಗೇಜ್ ಮಾಡಬೇಕು, ಆಯ್ತಲ್ಲ. ಮತ್ತೆ ಇನ್ಯಾವುದು ಕೊಲ್ಯಾಟ್ರಲ್ ಏನ್ ಕೊಡೋದು ಬೇಕಿಲ್ಲ. 2 ಕೋಟಿ ತನಕ ಸಿ ಜಿ ಟಿ ಎಂ ಎಸ್ ಸಿ ಗ್ಯಾರಂಟಿ ಅಂತ ಗವರ್ಮೆಂಟ್ ಇಂದ ಕೊಡ್ತಾರೆ ಬ್ಯಾಂಕ್ಗಳಿಗೆ. ಅದರಿಂದ ನೀವು ಯಾವುದು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನ್ ಕೊಡೋದು ಬೇಡ. ಪ್ರೈಮ್ ಸೆಕ್ಯೂರಿಟಿ ಏನಿದೆ, ನೀವು ಎಲ್ಲಿ ಗೋಡೌನ್ ಕಟ್ತೀರಿ ಆ ಜಮೀನು ಅದನ್ನ ಮಾರ್ಟ್ಗೇಜ್ ಮಾಡಿ ತಗೋಬಹುದು. ಯಾವುದು ಟೆಕ್ನಿಕಲ್ ಎಲ್ಲ ನೀವು ನಿಮ್ಮ ಇಂಜಿನಿಯರ್ ಕನ್ಸಲ್ಟ್ ಮಾಡಿ ಮಾಡಬೇಕು. ಅಂದ್ರೆ ಒಂದಂದ್ರೆ ಈ ಗೋದೌನ್ಗೆ ಅಪ್ರೋಚ್ ರೋಡ್ ಏನಿದೆ, ಮೇನ್ ರೋಡ್ಗೆ ಅಪ್ರೋಚ್ ರೋಡ್ ಇಷ್ಟು ಇರಬೇಕಂತ ಇದೆ. ಅದು ನಬಾರ್ಡ್ ಡಿ ಡಿ ಎಂ ಅಂತ ಇರ್ತಾರೆ ನಿಮ್ಮ ಜಿಲ್ಲೆಯಲ್ಲಿ, ಅವ್ರು ಕೇಳಿದ್ರೆ ಅವ್ರು ನಿಮ್ಗೆ ಸ್ಪೆಸಿಫಿಕ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಕೊಡ್ತಾರೆ. ಗೋದೌನ್ ಡಿಸೈನ್ ಏನು, ಯಾವ ತರ ಕಟ್ಟಬೇಕು, ರೋಡ್ ಇಂದ ಎಷ್ಟು ದೂರ ಇರಬೇಕು, ಅಪ್ರೋಚ್ ರೋಡ್ ಎಷ್ಟು ಅಗಲ ಇರಬೇಕು, ಅದೆಲ್ಲ ಅವ್ರು ಕೊಡ್ತಾರೆ. ಓಕೆ, ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೊಂದು ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ, ಸಿರಿಧಾನ್ಯ ಮತ್ತು ಕೃಷಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನೀತಿ ಕುರಿತ ಕಾರ್ಯಕ್ರಮ ಇರುತ್ತೆ, ಪ್ರಶ್ನೆ ಕೇಳಿ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ಕೃಷ್ಣ ಅಂತ, ಗುಂಡ್ಲುಪೇಟೆಯಿಂದ. ಕೇಳಿ ಸರ್, ಈ ಸಿರಿಧಾನ್ಯಗಳಲ್ಲಿ ರಾಗಿ ಒಂದು ಬಿಟ್ರೆ ಬೇರೆ ಸಿರಿಧಾನ್ಯಗಳ ಜನಗಳು ಮೊದಲಿಂದನೂ ಜಾಸ್ತಿ ಬಳಸಲ್ವಲ್ಲ, ಕಾರಣ ಏನು? ಒಂದು ಇನ್ನೊಂದು ಈ ಸಿರಿಧಾನ್ಯಗಳು ಬೇಸಿಕಲಿ ನಮ್ಮ ದೇಶದವ ಇಲ್ಲ ಬೇರೆ ದೇಶದಿಂದ ಬಂದಂತ ಆಹಾರ ಪದಾರ್ಥಗಳ ಇವು ಹೇಳ್ತಾರೆ ಅದನ್ನ ರಾಜು ಅವರು ಹೇಳ್ತಾರೆ. ಸಿರಿಧಾನ್ಯಗಳನ್ನ ಈಗ ನೀವೇನ್ ಹೇಳಿದ್ರಿ ಕಡಿಮೆ ಬಳಸ್ತಾ ಇದ್ದೀವಿ ಅಂತ, ಮುಂಚೆ ನಮ್ಮ ಅನಾದಿ ಕಾಲದಿಂದಲೂ ಹೆಚ್ಚಿನ ಇದರಲ್ಲಿ ಅದನ್ನೇ ಬಳಸ್ತಾ ಇದ್ವಿ. ತದನಂತರ ನೀವು ಹೇಳದಂಗೆ ಇನ್ನುಳಿದಂತಹ ಬೇರೆ ಧಾನ್ಯಗಳನ್ನು ನಾವು ಬಳಸಕ್ಕೆ ಶುರು ಮಾಡಿದ್ವಿ. ಸೊ ಹೆಚ್ಚಾಗಿ ನಾವು ಹಳೆ ಧಾನ್ಯಗಳನ್ನ ಬಿಟ್ಟು ಅಕ್ಕಿಗೆ ಶುರು ಮಾಡ್ಕೊಂಡ್ವಿ. ಅವ್ರದ್ದು ಕಡಿತ ಉಂಟಾಗಿದೆ, ಅದ್ರ ಉತ್ತರ ಹೇಳ್ರಿ ನೀವು. ಆ ಅಕ್ಕಿನ ಬೆಳ್ಕೊಂಡು ಬಂದ್ವಿ. ಇತ್ತೀಚಿನ ದಿನಗಳಲ್ಲಿ ಈ ಅಕ್ಕಿಯ ಒಂದು ಇದರಲ್ಲಿ ಹೆಚ್ಚಿನ ರಾಸಾಯನಿಕಗಳನ್ನು ಬಳಸ್ತಾ ಇರೋದ್ರಿಂದ ಉಪಯೋಗಿಸ್ತಕ್ಕಂಥ ಜನರ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀಳ್ತಾ ಇರೋದ್ರ ಪರಿಣಾಮ ಏನಾಗ್ತಾ ಇದೆ, ಇದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಿರಿಧಾನ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಮಾಡ್ತಾ ಇದಾರೆ. ಇಲ್ಲ, ಹಿರಿಧಾನ್ಯ ಕೇವಲ ರಾಗಿ ಅಷ್ಟೇ ಅಲ್ಲ, ಅಲ್ಲ ಒಂಬತ್ತು ಕರ್ನಾಟಕದಲ್ಲಿ ರಾಗಿ ಬಿಟ್ಟು ಉಳಿದ ಸಿರಿಧಾನ್ಯಗಳೇ ಬೆಳೆ ಜಾಸ್ತಿ ಅಲ್ಲ, ಒಟ್ಟು ಈಗಿರ್ತಕ್ಕಂಥಲ್ಲಿ ಒಂಬತ್ತು ಧಾನ್ಯಗಳನ್ನ ನಾವು ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಅದರಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ರಾಗಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಳಿ ಜೋಳ ಮತ್ತು ಸಜ್ಜೆ, ಇವುಗಳನ್ನ ಹೆಚ್ಚಾಗಿ ಬೆಳೀತಾರೆ. ಈ ಮೂರನ್ನ ಬಿಟ್ಟು ಇನ್ನು ಆರು ಏನಿವೆ ಅವುಗಳನ್ನ ನಾವು ಹೆಚ್ಚು ಒತ್ತು ಕೊಟ್ಟು ಈಗ ಬೆಳಿಬೇಕು. ಅವು ಯಾಕಂತಂದ್ರೆ ಅವು ಇರ್ತಕ್ಕಂಥ ಈ ಮಧುಮೇಹಿಗಳಿಗೆ ಉತ್ತಮವಾದಂತ ಒಂದು ಆಹಾರ ಇದಾಗ್ತವೆ, ಮತ್ತೆ ಅದು ಹೆಚ್ಚಿನ ನಾರಿನಾಂಶ ಮತ್ತು ಕಬ್ಬಿಣಾಂಶ ಈ ಖನಿಜಗಳನ್ನ ಇರ್ತಾರೆ ಈ ಉಳದಗಂಡ್ರದಿಂದ, ಅದು ಬಹಳ ಉತ್ತಮವಾದಂತ ಆಹಾರ ಅಂತ ಒಂದು. ಇನ್ನೊಂದು, ಇದು ಬಹಳ ಕಡಿಮೆ ತೇವಾಂಶ ಇರತಕ್ಕಂಥ ಜಮೀನುಗಳಲ್ಲೂ ಕೂಡ ಅತಿ ನಿಕೃಷ್ಟವಾದಂತ ಫಲವತ್ತತೆ ಇರ್ತಕ್ಕಂಥ ಜಮೀನಲ್ಲೂ ಕೂಡ ಇವುಗಳನ್ನ ಬೆಳಿಬಹುದು. ಸೊ ಹಾಗಾಗಿ ಇವುಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಸರ್ಕಾರ ಈ ಒಂದು ರೈತ ಸಿರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಈ ಸಿರಿಧಾನ್ಯಗಳು ಭಾರತೀಯ ಮೂಲದವ ಅಂತ ಕೇಳಿದ್ದಾರೆ. ಇದು ಕೆಲವು ಒಂದು ಈಗ ರಾಗಿಯನ್ನು ತೆಗೆದುಕೊಂಡ್ರೆ ಇದು ಆಫ್ರಿಕಾ ಮೂಲ. ಸೊ ಇನ್ನು ಕೆಲವು ಸಿರಿಧಾನ್ಯಗಳನ್ನು ತೆಗೆದುಕೊಂಡ್ರೆ ಅದು ನಮ್ಮ ಭಾರತದ ಮೂಲಕ್ಕೂ ಬರುತ್ತವೆ. ಹಾಗಾಗಿ ಒಂದೊಂದು ಧಾನ್ಯಗಳು ಒಂದೊಂದು ದೇಶದ ಒಂದು ಮೂಲ ವ್ಯಾಪ್ತಿಯನ್ನು ಹೊಂದಿದೆ. ಅವರಿಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ. ತಮಗೂ ಕೂಡ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್, ನರೇಶ್ ರೆಡ್ಡಿ ಅಂತ ಹೇಳಿ ಕಲಬುರ್ಗಿಯಿಂದ ಮಾತಾಡಿದ್ರಿ ಸರ್. ನಾನು ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಅಂದ್ರೆ ನಾನು ಎರಡು ಪ್ರಶ್ನೆ ಸರ್ ನಂದು ಕೇಳಿ ಸರ್. ಸಿರಿಧಾನ್ಯ ಮೇಳ ಅಂದ್ರೆ ಯಾವ್ಯಾವ ಬೆಳೆದಾರೆ, ಯಾವ್ಯಾವ ಬೆಳೆಗಳಿರ್ತ ಸರ್? ಇನ್ನೊಂದು ಇನ್ಸೂರೆನ್ಸ್ ಬಗ್ಗೆ ಮಾಹಿತಿ ಬೇಕು ಸರ್ ನಮಗೆ. ಏನು ಇದರಲ್ಲಿ ನೋಡಿ, ನೀವು ಸಿರಿಧಾನ್ಯಗಳು ಅಂತ ಕೇಳಿದ್ರಿ. ಸೊ ಇದರಲ್ಲಿ ಒಟ್ಟು ಒಂಬತ್ತು ಬೆಳೆಗಳು ಬರ್ತವೆ. ನಾನು ಆಗ್ಲೇ ಹೇಳಿದಾಗೆ ರಾಗಿ, ಜೋಳ ಮತ್ತು ಸಜ್ಜೆ ಇವುಗಳು ಪ್ರಮುಖವಾದಂತ ಇದು. ಅದ್ ಬಿಟ್ಟು ನಮ್ಮಲ್ಲಿ ಬೆಳೆತಕ್ಕಂತ ನವಣೆ, ಸಜ್ಜೆ, ಹಾರಕ, ಸಾಮೆ, ಊದಲು ಮತ್ತು ಬರಗು, ಈ ಆರುಗಳನ್ನ ನಾವು ಸಿರಿಧಾನ್ಯಗಳು ಅಂತ ಕರಿತೇವೆ. ತೊಗರಿ ಹೆಸರು ಇದ್ರಲ್ಲಿ ಬರಲ್ಲ, ಅವು ದ್ವಿದಳ ಧಾನ್ಯಗಳಿಗೆ ಬರ್ತವೆ, ಅವನ್ನ ಆಹಾರ ಬೆಳೆಗಳು ಅಂತ ತೆಗೆದುಕೊಳ್ಳಲ್ಲ ನಾವು. ಕರೆಕ್ಟ್, ನಿಮ್ಮ ಪ್ರದೇಶಕ್ಕೆ ಸೂಕ್ತವಾದಂತ ಬೆಳೆಗಳನ್ನು ನೀವು ಬೆಳಿತೀರಿ, ಈ ಸಿರಿಧಾನ್ಯಗಳ ವ್ಯಾಪ್ತಿಗೆ ಅವು ಬರೋದಿಲ್ಲ. ಸರ್ ಇನ್ನೊಂದು ಸರ್, ಇನ್ಸೂರೆನ್ಸ್ ಆಗಿತ್ತು ಸರ್, ನಮ್ದು ಇನ್ಸೂರೆನ್ಸ್ ಮಾಡ್ಕೊಂಡಿದೀವಿ, ಅದ್ರ ಪರಿಹಾರ ತನ ಇನ್ನ ಬಂದಿಲ್ಲ ಸರ್, ಅದ್ ಯಾವ ಹೆಂಗ್ ಮಾಡ್ಬೇಕು ಸರ್? ಅದು ನೀವು ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ನಿಮ್ಮ ಮಾಹಿತಿ ಎಲ್ಲವನ್ನು ಕೊಡಿ, ಅವ್ರ ಅದ್ರ ಬಗ್ಗೆ ಏನಾಗಿದೆ ಅಂತ ಮಾಹಿತಿ ಕೊಡ್ತಾರೆ ನಿಮ್ಗೆ. ಬೆಳೆ ಸಮಸ್ಯೆ ಕೂಡ ಬೆಳೆ ಸಮಸ್ಯೆ ಮಾಡ್ಕೊಳಪ್ಪ ಆಗಿ ಆಗ್ತದೆ ಅಂತ ಹೇಳಿದ್ರೆ ಸರ್, ಬೆಳೆ ಸಮಸ್ಯೆ ಕೂಡ ಆಗಿದೆ ಸರ್? ಅದು ಕರೆಕ್ಟ್, ಅದು ನೀವು ಎಲ್ಲಾನೂ ಒಂದು ಅನುಸರಿಸಿದ್ರೆ, ಏನ್ ಕ್ರಮಗಳನ್ನ ಅನುಸರಿಸಿದ್ರೆ ಅದಕ್ಕೆ ಬಂದೇ ಬರ್ತದೆ. ನೀವು ಹೆಚ್ಚಿನ ಮಾಹಿತಿಗೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಭೇಟಿ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ಹೇಳಿ ಸರ್, ಹೆಸರೇಳಿ, ಎಲ್ಲಿಂದ? ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೆಸರು ಎಲ್ಲಿಂದ? ಅಯ್ಯಪ್ಪ ಸರ್, ಅಯ್ಯಪ್ಪ ರಾಯಚೂರಿಂದ. ಕೇಳಿ ಅಯ್ಯಪ್ಪ ಅವರು. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಈಗ ಸಜ್ಜೆ ಸಿರಿಧಾನ್ಯ ಅಲ್ಲ ಸರ್? ಸಜ್ಜೆ ಸಿರಿಧಾನ್ಯನೇ, ಆದರೆ ನಾವು ಪ್ರೋತ್ಸಾಹನ ಕೊಡ್ತಾ ಇರತಕ್ಕಂತ ವ್ಯಾಪ್ತಿನಲ್ಲಿ ಬರಲ್ಲ. ಆ ಸಜ್ಜೆಗೆ ಇನ್ನೊಂದು ರಾಷ್ಟ್ರೀಯ ಆಹಾರ ಸುರಕ್ಷಿತ ಸೇಫ್ಟಿ ಇದು ಕಾರ್ಯಕ್ರಮ ಅಂತ ಇನ್ನೊಂದಿದೆ, NFSM ಅಂತ, ಸೆಕ್ಯೂರಿಟಿ ಸಿಸ್ಟಮ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಅಂತ. ಅದರಲ್ಲಿ ನೀವು ಸಜ್ಜೆಗೆ ಬೇಕಾದಂತ ಇದನ್ನ ಆ ಒಂದು ಯೋಜನೆಯಡಿ ಪಡ್ಕೋಬಹುದು. ಹೌದು. ಇನ್ನೊಂದ್ ಸರ್, ಗೋಡಂ ತಯಾರ್ ಗೋಡಂ ಮಾಡ್ಬೇಕಂದ್ರೆ ಅದರೊಳಗೆ ಏನ್ ವ್ಯವಸ್ಥೆ ಮಾಡ್ಕೋಬೇಕು ಸರ್ ನಾವು? ಇಲ್ಲ, ಅದು ನೀವು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಆ ಸಹಾಯಕ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ. ನಿಮಗೆ ಸಂಕ್ಷಿಪ್ತವಾಗಿ ಈ ಯೋಜನೆಯಡಿ ಏನ್ ಲಾಭ ಸಿಗ್ತದೆ ಅನ್ನೋದನ್ನ ಈಗ ಹೇಳಲಿಕ್ಕೆ ಸಾಧ್ಯ ಇದೆ. ಇದನ್ನ ಈಗಾಗಲೇ ನಮ್ಮ ಗೋವರ್ಧನ್ ಅವರು ತಿಳಿಸಿದ್ದಾರೆ ನಿಮಗೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಸಹಾಯಕ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ. ಓಕೆ ಸರ್, ಧನ್ಯವಾದ. ಧನ್ಯವಾದ ಕರೆ ಮಾಡಿದಕ್ಕೆ. ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಸರೇಳಿ, ಎಲ್ಲಿಂದ? ಸರ್ ನಮಸ್ಕಾರ ಸರ್, ಬಳ್ಳಾರಿ ಜಿಲ್ಲೆ ಕಂಬ್ಳಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ನಮಸ್ಕಾರ ವಿಶ್ವನಾಥ್ ಅವರೇ, ಕೇಳಿ ಪ್ರಶ್ನೆ. ಸರ್ ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಕಿರುಧಾನ್ಯಗಳು ಎಲ್ಲಾ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೆಯುವಂತ ಬೆಳೆಗಳು ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳೀತಕ್ಕಂತ ಬೆಳೆಗಳು ಯಾವ ಸರ್ ಕಿರುಧಾನ್ಯಗಳು? ಖಂಡಿತವಾಗಿ ಎಲ್ಲಾ ಧಾನ್ಯಗಳನ್ನ ಬಳ್ಳಾರಿ ಜಿಲ್ಲೆನಲ್ಲಿ ಬೆಳೀತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮದಡಿ ಉಪಯೋಗ ತಗೊಂಡಾರೆ. ಖಂಡಿತವಾಗ್ಲು ಅದರಲ್ಲೂ ಹೆಚ್ಚಾಗಿ ನಿಮ್ಗೆ ತಗೊಳ್ರಿ. ಹೌದು, ಕೆರಗೋ ಇನ್ನೊಂದು ಕೆರಗೋಡು ಅಂತ ಇರ್ಬೇಕಲ್ಲಿ ಅನ್ಸತ್ತೆ, ಕುರುಗೋಡು ಅಥವಾ ಕೆರಗೋಡು ಇರ್ಬೇಕು, ಕುರುಗೋಡು ಸಿರಿಗುಪ್ಪದಲ್ಲಿ. ಹೌದು ಹೌದು, ಆ ವ್ಯಾಪ್ತಿಯಿಂದ ಹೆಚ್ಚಿನ ಒಂದು ರೈತರು ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಹೌದು ಸರ್, ಬೆಳೀತಿದ್ದಾರೆ. ನೀರಾವರಿನಲ್ಲಿ ಈ ಬೆಳೆ ಬೆಳೆಯೋದಕ್ಕೆ ಸೂಕ್ತ ಅಲ್ಲ. ಇದೇನಿದ್ರು ಶುಷ್ಕ ವಾತಾವರಣ ಇರತಕ್ಕಂತ ಅತಿ ಏನು ಬೆಳೆಯಕ್ ಸಾಧ್ಯವೇ ಇಲ್ಲ ಅಂತಕ್ಕಂತ ಭೂಮಿಗಳಲ್ಲಿ ಇವು ಚೆನ್ನಾಗಿ ಬರ್ತವೆ. ಸಿರುಗುಪ್ಪ ಕುರುಗೋಡೆಲ್ಲ ಹೆಚ್ಚಿಗೆ ಬೆಳೀತದ ಸರ್ ಸಿರಿಧಾನ್ಯಗಳೆಲ್ಲ? ಹೌದು, ಇಲ್ಲಿ ಕಂಪ್ನಿ ನಮ್ ಕಂಪ್ನಿ ಕಡೆಗೆಲ್ಲ ಮಾರಾಟ ಮಾಡ್ತಾರೆ ಸರ್, ಅಂಗಡಿಗಳೆಲ್ಲ ತಂದಾಕ್ತಾರೆ ಸರ್ ಅವರು. ಹೌದು ಹೌದು, ನೀವು ನಿಮ್ಗಲ್ಲೂ ಅದು ಆ ರೀತಿಯ ಜಮೀನ್ ಇದ್ರೆ ನೀವು ಬೆಳೆದು ಪ್ರಯೋಜನ ಪಡ್ಕೊಳ್ಳಿ ಅದರಲ್ಲಿ. ಅಂದ್ರೆ ಡ್ರೈಲ್ಯಾಂಡ್ ಆದ್ರೆ ಸೂಕ್ತ? ಹೌದು ಹೌದು, ಖಂಡಿತವಾಗಿ. ಡ್ರೈಲ್ಯಾಂಡ್ ಇಲ್ಲ ಸರ್, ಎಲ್ಲ ನೀರಾವರಿ ಆಗ್ಬಿಟ್ಟಿದ್ದಾರೆ ಸರ್, ಅದಕ್ಕೋಸ್ಕರ ಬೇರೆ ಬೆಳೆ ಯಾವ್ದಾದ್ರು ಬೆಳಿಬೋದಣ ಅಂತ. ಇದರಲ್ಲಿ ಸಿರಿಧಾನ್ಯಗಳು ಇಲ್ಲ, ಸಿರಿಧಾನ್ಯಗಳು ನೀರಾವರಿನಲ್ಲಿ ಬರೀ, ಅದ್ರಲ್ಲಿ ಬೆಳಕೋಬೇಕಾದ್ರೆ ನೀವು ರಾಗಿ ಬೆಳ್ಕೋಬಹುದು, ಜೋಳನ ಬೆಳಿಬಹುದು, ಜೋಳ ರಾಗಿ ಹೌದು, ಸಜ್ಜನು ಕೂಡ ಬೆಳಿಬಹುದು ನೀವು. ಸಜ್ಜೆ ರಾಗಿ ಅದು ಬೆಳಿತಾರೆ ಸರ್ ಇಲ್ಲಿ, ಬಟ್ ಇದು ನೀರಾವರಿಯಲ್ಲಿ ಬರಲ್ಲ. ಇನ್ನು ಉಳಿದ ಆರು ಸಿರಿಧಾನ್ಯಗಳನ್ನು ನೀರಾವರಿಯಲ್ಲಿ ಬೆಳೆ ಬರೋದಿಲ್ಲ, ಬರೋದಿಲ್ಲ, ಬರೋದಿಲ್ಲ. ಮುಂದಿನ ಕರೆಯನ್ನ ನೋಡೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ, ಹಲೋ, ನಮಸ್ಕಾರ ಸರ್. ಹಲೋ, ಹೆಸರು ಹೇಳಿ, ಎಲ್ಲಿಂದ? ಸರ್ ಅರಕಲಗೋಡು ತಾಲೂಕು ರಾಮನಾಥ ಹೋಬಳಿ ಬೆಡಸೆ ಗ್ರಾಮದಿಂದ ಸರ್. ಕುಮಾರ್ ಅಂತ. ಕುರುಗೋಡದಿಂದ? ಅರಕಲಗೋಡು ತಾಲೂಕು ರಾಮನಾಥ ಹೋಬಳಿ. ಪ್ರಶ್ನೆ ಕೇಳಿ ಸರ್. ಸಿರಿಧಾನ್ಯದಲ್ಲಿ ಯಾವ ಬೆಳೆ ಬರುತ್ತೆ ಸರ್? ಆರು ಬೆಳೆಗಳನ್ನ ನಾವು ಸಿರಿಧಾನ್ಯ ಅಂತೀವ್ರಪ್ಪ. ಹೇಳಿದ್ವಿ ನಾವು ಆಗಿಂದ, ಅದರಲ್ಲಿ ಆರು ವಿಶೇಷವಾದಂತವು ನವಣೆ, ಸಾಮೆ, ನಿಮ್ಮ ಹಾರಕ, ಕೊರಲೆ, ಊದಲು, ಬರಗು. ಸರ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಅದೆಲ್ಲ ಬೆಳೆ ನಿಮ್ ಕಡೆ ಇಲ್ಲರಪ್ಪ, ನಿಮ್ ಕಡೆ ಅದು ಬಹಳ ಕಡಿಮೆ ಇದೆ ಏರಿಯಾ, ಯಾಕಂದ್ರೆ ನೀವೆಲ್ಲ ನೀರಾವರಿನಲ್ಲಿ ಭತ್ತದ ಹೆಚ್ಚಿನ ಒಂದು ಬೆಳೆ ಕೊಡ್ತೀರಿ, ಹಾಗಾಗಿ ಅದಕ್ಕೂ ಬೆಳಿಬಹುದು, ಅದು ಜೋಳ ಬೆಳಿಬಹುದು. ಸಾಗಿ ರಾಗಿಗೆ ಹಿಂಗಾರು ಕೊಡಕ್ಕು ಆರಂಭಿಸಿ ಬಿಡಕ್ಕೆ? ಇಲ್ಲ, ಅದು ಸರ್ಕಾರ ನಿಮ್ಗೆ ಯಾವಾಗ ಆದೇಶ ಕೊಡುತ್ತದೆ ಅದ್ರ ಪ್ರಕಾರ ನೀವು ಮಾಡ್ಬೇಕಾಗುತ್ತೆ. ಸರಿ ಸರಿ, ಇದು ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕು ರಾಮನಾಥಪುರ. ಗೊತ್ತಾಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಆಗ್ಲೇ ನಾವು ಸಿರಿಧಾನ್ಯದ ಬಗ್ಗೆ ಮಾಹಿತಿಯನ್ನ ಮಾಡ್ತಾ ಇದ್ವಿ. ಸಿರಿಧಾನ್ಯ ಸಂಸ್ಕರಣೆಗೆ ಯಾವ ತರ ಉತ್ತೇಜನ? ಸಂಸ್ಕರಣೆಗೂ ಕೂಡ ಪ್ರೋತ್ಸಾಹ ಧನವನ್ನ ಸರ್ಕಾರದಿಂದ ಕೊಡ್ತಾ ಇದ್ದೇವೆ. ಸೊ ಶೇಕಡ ಅದು ಪ್ರೋತ್ಸಾಹ ಧನ ಕೊಡ್ತಕ್ಕಂಥದ್ದು ಏನು ಯಂತ್ರೋಪಕರಣ ಹಾಕೊಳ್ತಾರೆ ಸಂಸ್ಕರಣೆಗೆ, ಅದಕ್ಕೆ ಮಾತ್ರ ನಾವು ಸಹಾಯಧನವನ್ನ ಕೊಡ್ತಾ ಇದ್ದೇವೆ. ಸೊ ಆ ಮೂಲ ಏನು ಮೊತ್ತ ಇರುತ್ತೆ ಒಟ್ಟು ಮೊತ್ತ, ಅದರ ಶೇಕಡ 50 ಅಥವಾ ಗರಿಷ್ಠ 10 ಲಕ್ಷ ಇಷ್ಟರಷ್ಟು ಸಬ್ಸಿಡಿಯನ್ನ ನಾವು ನೇರವಾಗಿ ಅವರ ಅಕೌಂಟ್ಗೆ ಇದನ್ನ ಜಮಾ ಮಾಡ್ತಕ್ಕಂತ ಕಾರ್ಯಕ್ರಮ ಚಾಲ್ತಿಯಲ್ಲಿ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ, ಎಲ್ಲಿಂದ? ನಮಸ್ಕಾರ, ಪ್ರವೀಣ್ ಕುಲಕರ್ಣಿ ಅಂತ, ಕಲಬುರಗಿಯಿಂದ. ನಮಸ್ಕಾರ ಪ್ರವೀಣ್ ಅವರೇ, ಕೇಳಿ ಪ್ರಶ್ನೆ. ಈಗ ಸಿರಿಧಾನ್ಯಗಳ ಬಗ್ಗೆ ನಾವು ಚಿಕ್ಕವರಿರ್ಬೇಕಾದ್ರೆ ನೋಡ್ತಿದ್ವಿ, ನವಣಿ, ಶಾವಿ ಇವೆಲ್ಲ ಬೆಳೀತಾ ಇದ್ರು. ಬಟ್ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ರೈತರಿಗೆ ಅದರ ಜ್ಞಾನ ಇಲ್ಲ, ಸಿರಿಧಾನ್ಯ ಏನು ಉಪಯೋಗ ಇದೆ ಆ ಜ್ಞಾನ ನೀವು ಎಲ್ಲೂ ನೀವು ಪ್ರಸಾರ ಮಾಡ್ತಾ ಇರೋದು ಅಥವಾ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋದು ಸಿಟಿ ಲೆವೆಲ್ಗೆ ಮಾತ್ರ ಸೀಮಿತ ಆಗ್ಬಿಡುತ್ತೆ. ರೈತನವರೆಗೂ ಈ ವಿಷಯ ತಿಳಿತಲ್ಲ, ಅವನಿಗೆ ಸಿಗುವಂತ ಬೆನಿಫಿಟ್ ಏನು ಅನ್ನೋದು ರೈತನವರೆಗೂ ಸಿಗ್ತಾ ಇಲ್ಲ. ಹೇಳ್ತಾರೆ ರಾಜ ಅವರು ಏನಂತ, ಕಾರ್ಯಕ್ರಮ ಹಾಕೊಳ್ತಾರೆ ಯಾಕೆ ಮಹತ್ವ ಕೊಡ್ಬೇಕು ಅನ್ನೋದು ಹೇಳ್ತಾರೆ. ಅಲ್ಲ, ಈಗ ಈ ಒಂದು ರೈತ ಸರಿ ಅಂತಕ್ಕಂತ ಕಾರ್ಯಕ್ರಮ 2019 ಚಾಲ್ತಿಯಲ್ಲಿದೆ ಕುಲಕರ್ಣಿ ಅವರೇ. ನೀವು ಹೆಚ್ಚಿನ ಮಾಹಿತಿ ಬೇಕೇ ಬೇಕು. ಈಗ ನಾವು ಇದ್ರ ಮೂಲಕ ಮಾಹಿತಿನ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಸೀಮಿತ ಅವಧಿ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಸ್ಥಳೀಯ ಸಮೀಪದ ಕಚೇರಿಗಳನ್ನ, ಕೃಷಿ ಇಲಾಖೆಯ ಕಚೇರಿಗಳನ್ನ ಭೇಟಿ ಮಾಡಿ ತಗೋಬಹುದು. ಅಲ್ಲ, ನಿಮ್ಗೆ ಗೊತ್ತಾಯ್ತು, ನೀವು ಸಿಟಿ ಮಟ್ಟಕ್ಕೆ ಇದು ಸಿಗ್ತಾ ಇದೆ ಅಂತ ನೀವು ಹೇಳ್ತಾ ಇದೀರಿ. ಅಲ್ಲಲ್ಲ, ಇದು ಬೆಳೆಯೋದ್ರಿಂದ ಆಗೋ ಅನುಕೂಲಗಳು ರೈತನಿಗೆ ಗೊತ್ತಿಲ್ಲ, ಹಾಗಾಗಿ ರೈತ ಬೆಳೀತಾ ಇಲ್ಲ ಅಂತ ನಾನು ಹೇಳ್ತೇನೆ. ಹಾ, ಇದ್ರ ಸಂಬಂಧ ಸಾಕಷ್ಟು ಕಾರ್ಯಕ್ರಮಗಳನ್ನ ಈಗೇನ್ ನಾವು ಸಿರಿಧಾನ್ಯ ಮೇಳಗಳನ್ನ ಮಾಡ್ತಾ ಇದೀವಿ, ಅದು ಈ ಗ್ರಾಹಕರಲ್ಲಿ ಅರಿವು ಉಂಟು ಮಾಡತಕ್ಕಂತ ಉದ್ದೇಶದಿಂದಲೇ ಇದನ್ನ ಮಾಡ್ತಾ ಇರೋದು. ಸೊ ಅದರ ಆರೋಗ್ಯಕ್ಕೆ ಅದನ್ನ ಉಪಯೋಗಿಸಿದ ಏನ್ ಲಾಭಗಳಿದೆ, ಮತ್ತೆ ಮಾರ್ಕೆಟಿಂಗ್ ಚಟುವಟಿಕೆ ಹೇಗೆ ನಡೀತಿದೆ, ಅದಕ್ಕೆ ಮೌಲ್ಯವರ್ಧಿತ ಉತ್ಪನ್ನಗಳು ಏನು ಬಂದಿದೆ, ಯಾವ ರೀತಿ ರೈತ ಬೆಳೆದ ಉತ್ಪನ್ನವನ್ನು ಮಾರುಕಟ್ಟೆ ಮಾಡಬಹುದು, ಈ ಎಲ್ಲ ವಿಷಯಗಳ ಬಗ್ಗೆ ರೈತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಉಂಟು ಮಾಡತಕ್ಕಂಥ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ಈಗ ಬರಗಾಲ ಮಳೆ ಬಂದಿದ್ದ ಸಮಯದಲ್ಲಿ ಬರಗಾಲ ಬಿದ್ದಾಗ ಈ ಬೆಳೆ ಕಡಿಮೆ ಅವಧಿಯದ್ದಾಗಿರ್ತವೆ, ಇವು ಬೆಳೆ ಬಿತ್ತಿದಾಗ ಅದು ಬೆಳೆ ಬೆಳ್ಕೊಂಡು ಬಂದಿರುತ್ತೆ, ಅದು ಕೂಡ ರೈತರಿಗೆ ನೆರವಾಗುತ್ತೆ. ಯಾವುದು ಬೆಳೆ ಬೆಳೆಯಲ್ಲ ಅಂತ ಪರಿಸ್ಥಿತಿಯಲ್ಲಿ ಈ ಬೆಳೆ ಈ ಒಂದು ನವಧಾನ್ಯಗಳನ್ನ ಬೆಳಿಬಹುದು. ಹಲೋ, ಮತ್ತೇನು ಪ್ರಶ್ನೆ ಇದೆ ಪ್ರವೀಣ್ ಅವರೇ? ಕರೆ ಮಾಡಿದ್ಕೆ ಧನ್ಯವಾದಗಳು ಪ್ರವೀಣ್ ಅವರೇ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಎಲ್ಲಿಂದ? ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಆಗ್ಲೇ ಸಿರಿಧಾನ್ಯ ಸಂಸ್ಕರಣೆಗೆ ಉತ್ತೇಜನ ನೀಡಲು ಯಾವ ಯಾವ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಸರ್ಕಾರದ ವತಿಯಿಂದ ಅಂತ ಕೇಳಿದ್ವಿ. ಹೌದು, ಇದರಲ್ಲಿ ಸಂಘ ಸಂಸ್ಥೆಗಳು ಮತ್ತೆ ಖಾಸಗಿ ಸಂಸ್ಥೆಗಳು ಮತ್ತು ರೈತರು ಅಥವಾ ರೈತ ಗುಂಪುಗಳು ಯಾರು ಬೇಕಾದರೂ ಇದರ ಪ್ರಯೋಜನ ಪಡ್ಕೊಳ್ಬಹುದು. ಅವರು ಒಂದು ನಿಗದಿತ ನಮೂನೆಯಲ್ಲಿ ತಮ್ಮ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಅದರಲ್ಲಿ ಒಂದು 12-13 ಲಗತ್ತೆಗಳನ್ನ ಮಾಡಬೇಕಾಗತ್ತೆ. ಹೌದು, ದಾಖಲೆಗಳನ್ನ ಕೊಡಬೇಕಾಗತ್ತೆ, ಆ ಜಮೀನಿನ ಮಾಹಿತಿ, ಎಲ್ಲಿಂದ ಅವ್ರು ತಗೊಳ್ತಾ ಇದ್ದಾರೆ, ಇದನ್ನೆಲ್ಲ ತಗೊಳ್ಬೇಕಾಗತ್ತೆ. ಸೊ ಇದಕ್ಕೆ ಮತ್ತೆ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡಬೇಕಾಗತ್ತೆ. ಯೋಜನಾ ವಿಸ್ತಾರವಾದಂತಹ ಯೋಜನಾ ಒಂದು ವರದಿಯನ್ನು ತಯಾರು ಮಾಡಿ ಅಧಿಕಾರಿಗಳನ್ನು ಭೇಟಿ ಮಾಡಿದ್ರೆ ಖಂಡಿತ ಮಾಡಿಕೊಳ್ತ. ಹಲೋ ಸರ್, ಹೆಸರು ಹೇಳಿ. ಹಲೋ, ಕೃಷಿ ರಂಗ ಕಾರ್ಯಕ್ರಮ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೆಸರು ಎಲ್ಲಿಂದ? ಸರ್, ನಾನು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಾ ಬಂಕಲ್ಗದಿಂದ ಶಾಂತ್ ಕುಮಾರ್ ರೆಡ್ಡಿ ಅಂತ ಮಾತಾಡೋದು. ಕೇಳಿ ರೆಡ್ಡಿ ಅವರೇ. ಸರ್, ನಮ್ದು ಒಂದು ಪ್ರಶ್ನೆ ಇತ್ತು. ಕೇಳಿ ಸರ್. ಈಗ ಕೃಷಿ ಇಲಾಖೆಯಲ್ಲಿ ಈಗ SC/ST ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ಕೊಡ್ತಾರಲ್ಲ ಸರ್ ಯಾವ್ದೇ ಒಂದು ಸಾಮಗ್ರಿಗಳು. ಸರ್, ಅದೇ ರೀತಿ ನಮ್ಮ ಅಂಗವಿಕಲರಿಗೆ ಕೂಡ ಒಂದ್ ಸ್ವಲ್ಪ ಕಡಿಮೆ ದರದಲ್ಲಿ ಕೊಟ್ರೆ ಬಹಳ ಅನುಕೂಲ ಆಗ್ತಿತ್ತಲ್ರಿ ಸರ್. ನೀವು ಇದನ್ನ ಸಂಬಂಧಪಟ್ಟವರಿಂದ ಸರ್ಕಾರದ ಮಟ್ಟಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. ಇದ್ರ ಬಗ್ಗೆ ಪ್ರಸ್ತಾವನೆಯನ್ನ ಸರ್ಕಾರ ನಿರ್ಧಾರ ಮಾಡಿದ್ಮೇಲೆ ಇಲಾಖೆಯಿಂದ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇಲಾಖೆ ಇಲ್ಲ, ಇಲಾಖೆನೇ ನೇರವಾಗಿ ತಗೊಳಕ್ ಬರಲ್ಲ, ಯಾಕಂದ್ರೆ ಇದು ಸರ್ಕಾರದ ಮಟ್ಟದಲ್ಲಿ ಬರ್ತಕ್ಕಂತ ಕಾರ್ಯಕ್ರಮ ಅಲ್ಲ, ಇಡೀ ರಾಜ್ಯವ್ಯಾಪಿ ಇರುತ್ತೆ. ಆಗುತ್ತೆ, ಹಾಗಾಗಿ ಅದೇ ಸರ್. ಈಗ ಅಂಗವಿಕಲರು ರೈತರಾಗಿ ಇರ್ತಾರೆ, ಅವ್ರಿಗೆ ಸ್ವಲ್ಪ ಕಡಿಮೆ ದರದಲ್ಲಿ ಸಿಕ್ಕರೆ ಬಹಳ ಅನುಕೂಲ ಆಗ್ತದೆ. ನೀವು ಕೇಳೋ ಸಹಜವಾಗಿ ಇದೆ. ಸೊ ಇದು ಸರ್ಕಾರದ ಮಟ್ಟದಲ್ಲಿ ಇದೊಂದು ಪಾಲಿಸಿ ಆಗ್ಬೇಕಾಗತ್ತೆ, ಅದನ್ನ ನೋಡ್ಬೇಕು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ಕಾರ್ಯಕ್ರಮ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಿರಿಧಾನ್ಯ, ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ, ಇದು ಇವತ್ತಿನ ವಿಷಯವಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದ HL ಗೋವರ್ಧನ್ ಅವರಿಗೆ ಮತ್ತೆ HSB ರಾಜು ಅವರಿಗೆ ಕೂಡ ಎಲ್ಲ ಕೇಳುವರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇವೆ. ನಮಸ್ಕಾರ ಸರ್. ನಮಸ್ಕಾರ. ಅದೇ ತರ ಇವತ್ತಿನ ಕಾರ್ಯಕ್ರಮವನ್ನ ಕೇಳಿದ ಹಾಗೂ ಕರೆ ಮಾಡಿದ ಎಲ್ಲ ಬಂಧುಗಳಿಗೂ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೇಳುಗರ ಪ್ರಶ್ನೆಗಳಿಗೆ ಸಿರಿಧಾನ್ಯ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ AIF ಈ ವಿಷಯವಾಗಿ ಉತ್ತರಿಸಿದವರು ರಾಜ್ಯ ಕೃಷಿ ಮೂಲಸೌಕರ್ಯ ನಿಧಿ ಘಟಕ ಆರ್ಥಿಕ ಸಲಹೆಗಾರರಾದ HL ಗೋವರ್ಧನ್ ಮತ್ತು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ HSB ರಾಜು. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮಿ, ರಾಜೀವ್, ಸುಧಾರಾಣಿ ಟಿ, ತಾಂತ್ರಿಕ ನೆರವು ಶ್ರೀನಿವಾಸಲು, ಸುಕುಮಾರ್, ತಮಿಳರಸಿ ಹಾಗೂ ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Thank you. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:20:50. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಇದೀಗ ಕೆಲವು ಪ್ರಕಟಣೆಗಳನ್ನ ಕೇಳೋಣ. ಬಿಜೆಎಸ್ ಟೊಯೋಟಾ ನಿಮಗಾಗಿ ತರಲಿದೆ ಇಯರ್ ಅಂಡ್ ಬೊನಾನ್ಸಾ. ಈಗ ನಿಮ್ಮ ಕನಸುಗಳ ಟೊಯೋಟಾ ಕಾರು ಖರೀದಿಸಿ 1,00,000 ರೂಪಾಯಿವರೆಗೆ ಪ್ರಯೋಜನ ಪಡೆಯಿರಿ. %5.99 ಕಡಿಮೆ ಬಡ್ಡಿ ದರದಲ್ಲಿ ಎಂದೇ ಕಾರ್ ಫೈನಾನ್ಸ್ ಮಾಡಿಸಿ ವಿಳಂಬ ಬೇಡ. ಈ ದಿನವೇ ಭೇಟಿ ಮಾಡಿ ಬಿಜೆಎಸ್ ಟೊಯೋಟಾ ಶೋರೂಮ್, ಶೆಲ್ ಪೆಟ್ರೋಲ್ ಬಂಕ್ ಎದುರು, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ನಿಮ್ಮ ಕನಸಿನ ಕಾರನ್ನ ಇಂದೇ ನಿಮ್ಮೊಂದಿಗೆ ಕೊಂಡೊಯ್ಯಿರಿ. ಮಾಹಿತಿಗಾಗಿ ಕರೆ ಮಾಡಿ 7829927933. ಮತ್ತೊಂದು ಸಂಖ್ಯೆ 7829927943. ಷರತ್ತುಗಳು ಅನ್ವಯಿಸುತ್ತವೆ. ಚಿತ್ರದುರ್ಗದ ಕೆಳಗೋಟೆಯ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ December 27 ಶುಕ್ರವಾರದ ಶುಭ ದಿನದಂದು ಶ್ರೀ ಮಹಾಲಕ್ಷ್ಮಿ ದೇವಿಗೆ ದೀಪೋತ್ಸವ ನೆರವೇರಿಸಲಾಗುವುದು. ಎಲ್ಲ ಸದ್ಭಕ್ತರು ಆಗಮಿಸಿ ದೀಪೋತ್ಸವ ಯಶಸ್ವಿಗೊಳಿಸಲು ಹಾಗೂ ತುಪ್ಪ ಮತ್ತು ತುಪ್ಪದ ಬತ್ತಿ ತಂದು ಹಣತೆ ಬೆಳಗಲು ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸೇವಾ ಟ್ರಸ್ಟ್ ಕೋರಿದೆ. ರೀ, ನಮ್ ಮದ್ವೆ ಹತ್ರ ಬಂತು, ಚಪ್ಪಲ್ ಶೂಗಳ ಶಾಪಿಂಗ್ ಮಾತ್ರ ಬಾಕಿ ಇದೆ. ಬೆಂಗಳೂರಿಗೆ ಹೋಗಣ್ವಾ? ಬೆಂಗಳೂರಿಗೆ ಅಷ್ಟು ದೂರ ಯಾಕೆ? ನಮ್ ಚಳ್ಳಕೆರೆ ಸಿಟಿನಲ್ಲೇ ಪರ್ಚೇಸ್ ಮಾಡಬಹುದಲ್ಲ. ಹೌದಾ? ನಮ್ ಚಳ್ಳಕೆರೆ ಸಿಟಿನಲ್ಲಿ ಅಂತ ಬ್ರಾಂಡೆಡ್ ಶೋರೂಮ್ ಎಲ್ಲಿದೆ? ಇದೇ ತಿಂಗಳ 26ನೇ ಗುರುವಾರದಂದು ಹಾಲಿವುಡ್ ಶೂ ಮಾರ್ಟ್ ಅದ್ದೂರಿಯಾಗಿ ಆರಂಭ ಆಗಲಿದೆ. ನಮಗ್ ಬೇಕಾದ ಎಲ್ಲಾ ಬ್ರಾಂಡು ಸಿಗುತ್ತಾ? ಯಾಕ್ ಸಿಗಲ್ಲ? ವುಡ್ಲ್ಯಾಂಡು, ಲೀ ಕೂಪರು, ಪೂಮಾ ಅಷ್ಟೇ ಯಾಕೆ? 10 ಹಲವು ಬ್ರಾಂಡ್ಗಳ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯಸ್ಕರಿಗೂ ಸಿಗ್ತವೆ. ನನಗೆ ಹ್ಯಾಂಡ್ ಬ್ಯಾಗ್, ನಿಮಗ್ ಪರ್ಸು, ಲೆದರ್ ಬೆಲ್ಟು ಇವೆಲ್ಲ ಸಿಗುತ್ತಾ? ಖಂಡಿತ ಸಿಗ್ತವೆ. ಹಾಗಾದ್ರೆ ಹೋಗೋಣ. ಅಡ್ರೆಸ್ ಹೇಳ್ರಿ. ಹಾಲಿವುಡ್ ಶೂ ಮಾರ್ಟ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಿಂಭಾಗ, ಚಳ್ಳಕೆರೆ. ಇದೀಗ ರೈತರಿಗೆ ಸಲಹೆ ಕೇಳೋಣ. ಕೃಷಿಯಲ್ಲಿ ಸಾವಯವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸಿ ಭೂ ಫಲವತ್ತತೆ ಹೆಚ್ಚಿಸುವ ಮೂಲಕ ಉತ್ಪಾದಕತೆಯನ್ನು ಅಧಿಕಗೊಳಿಸಬೇಕಾಗಿದೆ. ಅಲ್ಲದೆ ಪರಿಸರ ಮಾಲಿನ್ಯವನ್ನುಂಟು ಮಾಡುವಂತಹ ಕೀಟನಾಶಕ ಮತ್ತು ಕಳೆನಾಶಕಗಳ ಬದಲಾಗಿ ಜೈವಿಕ ವಿಧಾನ ಹಾಗೂ ಸಾವಯವ ಮೂಲದ ಕೀಟನಾಶಕಗಳ ಬಳಕೆಗೆ ಹೆಚ್ಚು ಒತ್ತು ನೀಡುವುದು ಸಾವಯವ ಕೃಷಿಯ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಸಾವಯವ ಕೃಷಿಯ ಮೂಲ ಉದ್ದೇಶಗಳೇನಪ್ಪ ಅಂದರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳ ಸಂಪೂರ್ಣ ಬಳಕೆ ಮಾಡಿಕೊಳ್ಳುವುದು, ದೀರ್ಘಾವಧಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದು, ಆಧುನಿಕ ಕೃಷಿಯಿಂದ ಉಂಟಾಗಬಹುದಾದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು, ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುವಂತೆ ಮಾಡುವುದು, ಜಾನುವಾರುಗಳ ಅವಶ್ಯಕತೆಗೆ ಅನುಗುಣವಾಗಿ ಗುಣಮಟ್ಟದ ಆಹಾರ ಒದಗಿಸುವುದು, ಮಣ್ಣಿನ ಆರೋಗ್ಯ ಮತ್ತು ಬೆಳೆ ಉತ್ಪಾದಕತೆಯನ್ನು ಅಭಿವೃದ್ಧಿಪಡಿಸುವುದು, ಅವಶ್ಯಕತೆಗೆ ಅನುಗುಣವಾಗಿ ಬೆಳೆಗೆ ತಗಲುವ ಪೀಡೆ ಅಥವಾ ಕಳೆಗಳ ನಿರ್ವಹಣೆ ಮೂಲಕ ಸುಸ್ಥಿರ ಕೃಷಿಯನ್ನು ಕಾಯ್ದುಕೊಳ್ಳುವುದು. ಅಲ್ಲದೆ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಬದಲಾಗಿ ಸಾವಯವ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಸಹ ಬಳಸಬಹುದು. ಹಸಿರೆಲೆ ಗೊಬ್ಬರದ ಬೆಳೆಗಳಾದ ಸೆಣಬು, ಡಯಂಚ ಮುಂತಾದವುಗಳನ್ನು ಬೆಳೆಯಿಡುವುದಕ್ಕೆ ಸಾಕಷ್ಟು ಮುಂಚಿತವಾಗಿ ಮುಖ್ಯ ತಾಕಿನಲ್ಲಿ ಬೆಳೆದು ಅವು ಹೂವಾಡುವ ಹಂತದಲ್ಲಿರುವಾಗ ಮಣ್ಣಿನಲ್ಲಿ ಸೇರಿಸುವುದರಿಂದ ಮಣ್ಣಿನ ರಚನೆ ಉತ್ತಮಗೊಂಡು ಫಲವತ್ತತೆ ಹೆಚ್ಚಾಗುತ್ತೆ. ಹಿಂಡಿ ಗೊಬ್ಬರಗಳನ್ನು ಸಹ ಬಳಸಬಹುದು. ಶೇಂಗಾ, ಹೊಂಗೆ, ಹರಳು, ಬೇವು, ಇಪ್ಪೆ ಮುಂತಾದ ಎಣ್ಣೆಕಾಳುಗಳ ಹಿಂಡಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳು ಇರ್ತವೆ. ವಾಣಿಜ್ಯ ಬೆಳೆಗಳಾದ ಕಬ್ಬು, ತಂಬಾಕು, ದ್ರಾಕ್ಷಿ, ಬಾಳೆ ಇತ್ಯಾದಿ ಬೆಳೆಗಳಿಗೆ ಈ ಹಿಂಡಿಗಳನ್ನು ಹೆಚ್ಚಾಗಿ ಬಳಸಿ ಉತ್ತಮ ಇಳುವರಿಯನ್ನು ಪಡೆದುಕೊಳ್ಳಬಹುದು. ಜೈವಿಕ ಗೊಬ್ಬರಗಳನ್ನು ಬಳಸಬಹುದು. ಮಣ್ಣಿನಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ವಾತಾವರಣದಲ್ಲಿನ ಸಾರಜನಕವನ್ನು ಹೀರಿ ಬೆಳೆಯ ಬೇರು ಹಾಗೂ ಮಣ್ಣಿನಲ್ಲಿ ತಿರಿಕರಿಸುವ, ಕರಗದಿರುವ ರಂಜಕವನ್ನು ಕರಗುವಂತೆ ಮಾಡುವ, ಅನುಪಯುಕ್ತ ಸಾವಯವ ವಸ್ತುಗಳನ್ನು ವಿಕಟಗೊಳಿಸಿ ಪೋಷಕಾಂಶಗಳು ಸಸ್ಯಕ್ಕೆ ಲಭ್ಯವಿರುವ ರೂಪದಲ್ಲಿ ಬಿಡುಗಡೆಗೊಳ್ಳುವಂತಹ ಸಾಮರ್ಥ್ಯ ಹೊಂದಿರ್ತವೆ. ಮಣ್ಣಿನ ಫಲವತ್ತತೆ ಮತ್ತು ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಇವು ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳಲ್ಲಿ ಹಾಲಿ ಬಳಕೆಯಲ್ಲಿರುವ ಜೈವಿಕ ಗೊಬ್ಬರಗಳಲ್ಲಿ ರೈಜೋಬಿಯಂ, ಅಜೆಟಾಬ್ಯಾಕ್ಟೋರ್, ಅಜೋಸ್ಪೈರಿಲಂ, ರಂಜಕ ಕರಗಿಸುವ ಜೀವಾಣುಗಳು ಮತ್ತು ಮೈಕ್ರೋರೈಜಾ ಮುಖ್ಯವಾದವಂತ ಹೇಳಬಹುದು. ಇನ್ನು ಸಾವಯವ ಪದ್ಧತಿಯಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಸಾವಯವ ಕೃಷಿಯಲ್ಲಿ ಬೆಳೆಗೆ ತಗಲಬಹುದಾದ ಕೀಟ ಮತ್ತು ರೋಗಗಳನ್ನ ಸಸ್ಯಜನ್ಯ ಪೀಡನಾಶಕಗಳಿಂದ ಹಾಗೂ ಯಾಂತ್ರಿಕ ಕ್ರಮಗಳಿಂದ ನಿಯಂತ್ರಿಸಬಹುದು. ಇವುಗಳಲ್ಲಿ ಪರಭಕ್ಷಕ ಅಥವಾ ಪರಾವಲಂಬಿ ಜೀವಿ ಬಳಕೆ, ಲೈಂಗಿಕಾಕರ್ಷಕ ಬಲೆ ಬಳಕೆ, ನಂಜು ರೋಗ ಬೀಜಾಣು ಬಳಕೆ ಮುಖ್ಯವಾದವು. ಸಾವಯವ ಕೃಷಿಯಿಂದ ಆಗುವ ಪ್ರಯೋಜನಗಳೇನಪ್ಪಾ ಅಂದ್ರೆ, ಮಣ್ಣಿನ ಆರೋಗ್ಯವನ್ನು ಉತ್ತಮಗೊಳಿಸಲು ಹಾಗೂ ಕೃಷಿ ಉತ್ಪಾದಕತೆಯನ್ನು ಅಧಿಕಗೊಳಿಸಲು ಸಹಕಾರಿಯಾಗುತ್ತೆ. ಪರಿಸರ ಆರೋಗ್ಯ ರಕ್ಷಣೆ ಮಾಡುವುದಲ್ಲದೆ ಪರಿಸರದ ಮಲಿನತೆಯನ್ನ ತಡೆಗಟ್ಟಿ ಮಾನವ ಕುಲ ಹಾಗೂ ಪ್ರಾಣಿ ವರ್ಗಕ್ಕೆ ಆಗಬಹುದಾದ ಅನಾಹುತಗಳನ್ನು ತಡೆಗಟ್ಟಬಹುದು. ಕೃಷಿ ಉತ್ಪಾದನಾ ಖರ್ಚನ್ನ ಕಡಿಮೆಗೊಳಿಸಬಹುದು. ಅಂತರ್ಜಲ ಮಾಲಿನ್ಯವನ್ನ ತಡೆಗಟ್ಟುವುದಲ್ಲದೆ ಅಂತರ್ಜಲ ಮಟ್ಟವನ್ನ ಉತ್ತಮಪಡಿಸಬಹುದು. ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿ ಬೆಳೆದ ಕೃಷಿ ಉತ್ಪನ್ನಗಳಿಗೆ ಮುಂದುವರೆದ ದೇಶಗಳಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇದ್ದು ಇವುಗಳ ರಫ್ತಿನಿಂದ ಉತ್ತಮ ಆದಾಯವನ್ನ ದೊರಕಿಸಿಕೊಳ್ಳಬಹುದು. ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದ ಆಹಾರವು ಹಾನಿಕಾರಕ ರಾಸಾಯನಿಕಗಳಿಂದ ಮುಕ್ತವಾಗಿದ್ದು ಉತ್ತಮ ಗುಣಮಟ್ಟದ್ದಾಗಿರುತ್ತೆ. ಇಂತಹ ಎಲ್ಲಾ ತರದ ಉಪಯುಕ್ತ ಗುಣಾಂಶಗಳಿರುವ ಈ ಸಾವಯವ ಕೃಷಿ ಪದ್ಧತಿಯನ್ನ ನಮ್ಮ ಎಲ್ಲ ರೈತ ಬಾಂಧವರು ಅನುಸರಿಸುವುದು ಉತ್ತಮ ಅಂತ ಹೇಳಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ತಮ್ಮ ಸಮೀಪ ಇರತಕ್ಕಂಥ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗ್ಲಿ, ಇಲ್ವೇ ರೈತ ಸಹಾಯವಾಣಿ ಕೇಂದ್ರದ ಸಂಖ್ಯೆ 1800045535533 ಅಥವಾ ಕಿಸಾನ್ ಕರೆ ಕೇಂದ್ರ 1800018051551 ಈ ನಂಬರ್ಗೆ ಉಚಿತ ಕರೆ ಮಾಡಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, KPME ಕಾಯ್ದೆ ಬಗ್ಗೆ ತಿಳಿಯಿರಿ. ನೋಂದಣಿ ಮಾಡದ ನವೀಕರಿಸದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಜ್ಞರನ್ನು ಒಳಗೊಂಡ ವಿಶೇಷ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಯಾವುದೇ ಲೋಪ ಕಂಡುಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಜೀನಾವ ಬಿಗಿದೂನ್ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೂನ್ ಜೀನಾವ ಬಿಗಿದೂನ್ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ತೊತ್ತಿಡುವೆ ಗಂಗ್ಲಾಕ್ಕೆ ಆಳಿಡುವೆ, ಗಂಗ್ಲಾಕ್ಕೆ ತೊತ್ತಿಡುವೆ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೂನಿ ಜೀನಾವ ಬಿಗಿದೂನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ.